7133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221201 ಆರ್ ಲಾಗ್ ಆನ್ ಟು www.cancermiraj.com. Gunashila Fertility Center, the art of creating mothers since 1985, prasthuta padisuttide Tai Bhagya. Vishwadarjaya IVF chikitseyannu arha dampatigalige kevala ardhadashtu belige odagisalaguttade. Gunashila Fertility Center, call maadi 0804646200. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇಂದು ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಲೆ ಸುತ್ತುವುದು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ರಘುನಾಥ್ ಶಾನ್ಭಾಗ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರುಣ್ ನಾಯಕ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರಿಗೆ ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಾಗೆ ಇವತ್ತಿನ ವಿಷಯ ತಲೆ ಸುತ್ತುವಿಕೆ ಅಥವಾ ಗಿಡ್ಡಿನೆಸ್, ಮತ್ತು ಅದಕ್ಕೆ ವರ್ಟಿಗೋ ಅಂತ ಕೂಡ ನಾವು ಕರಿತೀವಿ. ಈ ವಿಷಯವಾಗಿ ನಿಮ್ಮೊಂದಿಗೆ ಚರ್ಚಿಸಲಿದ್ದಾರೆ ಮತ್ತು ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು. ಡಾಕ್ಟರ್ ರಘುನಾಥ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇನ್ನು ಡಾಕ್ಟರ್ ರಘುನಾಥ್ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಮೂಲತಃ ಕುಮಟಾದವರು. ತಮ್ಮ MBBS ಪದವಿಯನ್ನು 1997 ಬೆಂಗಳೂರು ವೈದ್ಯಕೀಯ ಕಾಲೇಜಿನಿಂದ ಪಡೆದರು ಮತ್ತು MS ಪದವಿಯನ್ನು 2001 ಗುಜರಾತ್ ವಿಶ್ವವಿದ್ಯಾಲಯದ NHL ಮುನ್ಸಿಪಲ್ ಮೆಡಿಕಲ್ ಕಾಲೇಜಿನಿಂದ ಪಡೆದರು. ನ್ಯಾಷನಲ್ ಬೋರ್ಡ್ ಆಫ್ ಎಜುಕೇಷನ್ ದೆಹಲಿಯಿಂದ ENTಯಲ್ಲಿ DNB ಪದವಿಯನ್ನು ಪಡೆದರು. ಆನಂತರ ಒಂದು ವರ್ಷ ಮುಂಬಯಿಯಲ್ಲಿ ಸೇವೆ ಸಲ್ಲಿಸಿ 2003 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ENT ವಿಭಾಗಕ್ಕೆ ಸೇರಿದ ಇವರು ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ನೀವು ಕರೆಗಳನ್ನು ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು ಈ ತಲೆ ಸುತ್ತುವಿಕೆ ಬಗ್ಗೆ ಕೆಲವು ಪೂರ್ವಭಾವಿ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ಅರುಣ್ ಅವರೇ ಮತ್ತು ಕೇಳುಗರಿಗೆ, ಈಗ ತುಂಬ ದಿನದಿಂದ ನಾವು ಕೇಳ್ತಾ ಇದ್ದೀವಿ, ಜನ ಬಂದು ಸರ್ ನನಗೆ ವರ್ಟಿಗೋ ಇದೆ, ನನಗೆ ವರ್ಟಿಗೋ ಇದೆ ಅಂತ. ವರ್ಟಿಗೋ ಅನ್ನೋದು ಒಂದು ಕಾಯಿಲೆ ಅಲ್ಲ, ತಲೆ ಸುತ್ತುವಿಕೆಗೆ ಮೆಡಿಕಲಲ್ಲಿ ವರ್ಟಿಗೋ ಅಂತ ಹೇಳ್ತಾರೆ. ಗಿಡಿನೆಸ್ ಈಸ್ ವರ್ಟಿಗೋ. ಮೊದಲವಾದ ಮಾತು ನಾನು ಹೇಳಬೇಕಂದ್ರೆ ವರ್ಟಿಗೋ ಒಂದು ಕಾಯಿಲೆ ಅಲ್ಲ, ವರ್ಟಿಗೋ ಬೇರೆ ಬೇರೆ ಕಾಯಿಲೆಗಳ ಲಕ್ಷಣದ ಹೆಸರು ಅಷ್ಟೇ, ತಲೆ ಸುತ್ತುವಿಕೆ ಅಷ್ಟೇ. ಅದು ತಲೆ ಸುತ್ತುವಿಕೆಗೆ ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ತಲೆ ಸುತ್ತುವಿಕೆಗೆ ತಲೆಯಿಂದ ಕಾಲಿನವರೆಗೂ ಕಾರಣಗಳಿದ್ದಾವೆ. ಯಾವುದೇ ಸಿಸ್ಟಮಲ್ಲಿ ಏನೇ ತೊಂದರೆ ಆದ್ರೂ ಯಾವ ಒಂದು ಮನುಷ್ಯನಿಗೆ ತಲೆ ಸುತ್ತುವಿಕೆ ಬರುವ ಸನ್ನಿವೇಶ ಇರ್ತದೆ. ಎಲ್ಲರಿಗೂ ಬರ್ತದೆ ಅಂತಲ್ಲ, ಬಟ್ ತಲೆ ಸುತ್ತುವಿಕೆ ಬಂದಾಗ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ನೋಡೋದಂದರೆ ಕಿವಿಯಲ್ಲಿ ಒಂದು ಹೊರಗಡೆ ಕಿವಿ ಇದೆ ನಮಗೆ ಕಂಡು ಬರುವುದು, ಮತ್ತು ಮಧ್ಯದಲ್ಲಿ ಒಂದು ಕಿವಿ ಇದೆ, ಕಿವಿಯ ಪಟಲ ಇರ್ತದೆ, ಅದರ ಒಳಗಡೆ ಒಳ ಕಿವಿ ಅಂತ ಇರ್ತದೆ, ಕಾಕ್ಲಿಯಾ ಮತ್ತು ವೆಸ್ಟಿಬ್ಯುಲರ್ ಸಿಸ್ಟಮ್ ಅಂತ ಇದೆ, ಲ್ಯಾಬಿರಿಂತ್ ಅಂತ ಹೇಳ್ತೀವಿ. ಅಲ್ಲಿಯ ಒಳಗಡೆ ಒಂದು ದ್ರವ ಇರ್ತದೆ, ಬಹಳ ಸೂಕ್ಷ್ಮವಾಗಿ ದ್ರವ ಇರ್ತದೆ. ಆ ದ್ರವದಲ್ಲಿ ಒತ್ತಡ ಜಾಸ್ತಿ ಆದರೆ, ಆ ದ್ರವದಲ್ಲಿ ಏನಾದರೂ ಸಮತೋಲನ ತಪ್ಪಿದರೆ, ಇಲ್ಲ ಸ್ಯಾಂಡ್ ಅದು ಉಸುಕಿನ ಥರ ಹಳ್ಳುಗಳು ಬರ್ತವೆ, ಈ ಥರ ಎಲ್ಲ ತೊಂದರೆಗಳಾದಾಗ ಮನುಷ್ಯನಿಗೆ ತಲೆ ಸುತ್ತುವಿಕೆ ಬರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಕಿವಿ ಸೋರುವಿಕೆ ಇರ್ತದೆ, ಇಲ್ಲ ಕೆಲವರಿಗೆ ಕಿವಿಯಲ್ಲಿ ಶಬ್ದ ಬರ್ತದೆ, ಸುಯಿ ಅಂತ ಶಬ್ದ ಬರ್ತಿರ್ತದೆ, ಶ್ರವಣ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಈ ದ್ರವದಲ್ಲಿ ಒತ್ತಡ ಜಾಸ್ತಿ ಆದಾಗ ಕೆಲವರಿಗೆ ಮೀನಿಯರ್ಸ್ ಅಂತ ಒಂದು ಕಾಯಿಲೆ ಇರ್ತದೆ. ಅವರಿಗೆ ಆರಾರು ತಿಂಗಳಿಗೊಮ್ಮೆ, ಮೂರು ತಿಂಗಳಿಗೊಮ್ಮೆಲೆ ಜೋರಾಗಿ ತಲೆ ಸುತ್ತು ಬಂದು ವಾಂತಿ ಎಲ್ಲ ಆಗ್ತದೆ, ಕಿವಿಯಲ್ಲಿ ಶಬ್ದ ಜಾಸ್ತಿ ಆಗುತ್ತೆ, ಕಿವಿ ಕೇಳೋದು ಕಡಿಮೆ ಆಗ್ತಾ ಹೋಗ್ತದೆ. ಕೆಲವರಿಗೆ ಕಿವಿ ಸೋರುವಿಕೆ ಇದ್ದವರಿಗೆ ಕಿವಿಯ ಒಳಗಿನ ಸೂಕ್ಷ್ಮವಾದ ಎಲುಬಿನಲ್ಲಿ ಕೊಳೆತ ಶುರುವಾಗಿ ಅದು ತಲೆ ಸುತ್ತುವಿಕೆಗೆ ಕಾರಣ ಆಗಬಹುದು. ಆವಾಗ ಅದು ಮಾರಣಾಂತಿಕವೂ ಆಗಬಹುದು, ಯಾಕಂದರೆ ಕಿವಿಯ ಪಕ್ಕದಲ್ಲೇ ಅದರ ಮೇಲ್ಗಡೆ ಬಹಳ ಹತ್ತಿರವೇ ಇರುವುದು ಮೆದುಳು. ಸೊ ಕೆಲವೊಮ್ಮೆ ಕಿವಿಯ ತೊಂದರೆಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ತಲೆ ಸುತ್ತುವಿಕೆವರೆಗೂ ಹೋಗಿ ನಂತರ ಮೆದುಳಿಗೂ ಅದು ಮುಟ್ಟಬಹುದು. ಡಾಕ್ಟರ್, ಕೇವಲ ಈ ಕಿವಿಯ ತೊಂದರೆ ಮಾತ್ರ ತಲೆ ಸುತ್ತುವಿಕೆ ಕಾರಣ ಆಗುತ್ತಾ ಅಥವಾ ಬೇರೆ ಏನಾದರೂ ಕಾರಣಗಳು? ಹೌದು, ಕಿವಿ ತಲೆ ಸುತ್ತುವಿಕೆಗೆ ಕಿವಿ ಮಾತ್ರ ಕಾರಣ ಅಲ್ಲ. ಸಾಮಾನ್ಯವಾಗಿ ನಾವು ಪೊಸಿಷನಲ್ ವರ್ಟಿಗು ಅಂತ ನೋಡ್ತಾ ಇದ್ದೀವಿ ಈಗ, ಯಾಕಂದರೆ ತುಂಬ ಜನ ಬರ್ತಾರೆ, ನಂಗೆ ಬೆಳಗ್ಗೆ ಏಳುವಾಗ ಒಂದು 10 ಸೆಕೆಂಡ್ ತಲೆ ಜೋರು ಚಕ್ರ ಬರ್ತದೆ, ಇಲ್ಲ ನಾನು ಮಲಗುವಾಗ, ಇಲ್ಲ ಬಟ್ಟೆಯನ್ನು ಮಾಡಲಿಕ್ಕೆ ಮೇಲೆ ನೋಡಿದಾಗ, ಇಲ್ಲ ಕೆಳಗೆ ನೋಡಿದಾಗ, ಇಲ್ಲ ಕಾರ್ ರಿವರ್ಸ್ ಮಾಡುವಾಗ ಹಿಂದೆ ನೋಡುವಾಗ ಸಡನ್ಲಿ ನನಗೆ ತಲೆ ಸುತ್ತುವಿಕೆ ಬರ್ತದೆ, ಅದಕ್ಕೆ ಪೊಸಿಷನಲ್ ವರ್ಟಿಗು ಅಂತ ಹೇಳಿದೆ. ಅದು ಒಳಗಿವಿಯ ದ್ರವದಲ್ಲಿ ಸಮತೋಲನ ತಪ್ಪಿದಾಗ ಬರ್ತದೆ. ಆದರೆ ನಾ ಹೇಳಿದಂಗೆ ತಲೆ ಸುತ್ತುವಿಕೆಗೆ ತಲೆಯಿಂದ ಕಾಲಿನವರೆಗೂ ಕಾರಣಗಳಿದ್ದಾವೆ. ಹಾರ್ಟದ್ದು ತೊಂದರೆ ಇದ್ರೂ ತಲೆ ಸುತ್ತುವಿಕೆ ಬರಬಹುದು, ಅಂದರೆ ಪಲ್ಸ್ ರೇಟ್ ಒಮ್ಮೆಲೆ ಕಡಿಮೆ ಆಗ್ಬೋದು, ಇಲ್ಲ ಈವನ್ ಕಿಡ್ನಿಯಲ್ಲಿ ಏನೋ ಡ್ಯಾಮೇಜ್ ಆದಾಗ, ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ನಮ್ಮ ಸೋಡಿಯಂ ಪೊಟ್ಯಾಸಿಯಂ ಇವೆಲ್ಲ ಏರುಪೇರು ಆದಾಗಲೂ ತಲೆ ಸುತ್ತುವಿಕೆ ಬರಬಹುದು. ಮೆದುಳಿನ ತೊಂದರೆ ಇದ್ದರೂ ತಲೆ ಸುತ್ತುವಿಕೆ ಬರಬಹುದು. ಇದರ ಜೊತೆಗೆ ವೀಕ್ನೆಸ್ ಏನಾದರೂ ತುಂಬ ಜಾಸ್ತಿ ಇರುತ್ತೆ, ಸ್ವಲ್ಪ ಜೀವನ ಶೈಲಿಯನ್ನು ನನಗೆ ಸಿಂಪಲಾಗಿ ಎಷ್ಟೋ ಜನ ಹತ್ರ ಬರ್ತಾರೆ, ತಲೆ ಸುತ್ತುವಿಕೆ ತುಂಬ ಇದೆ ನನಗೆ, ವರ್ಟಿಗೋ ಆಗಿಬಿಟ್ಟಿದೆ ಅಂತ. ಹಿಸ್ಟ್ರಿ ನಾವು ತೊಗೊಳ್ತೇವೆ, ಸ್ವಲ್ಪ ನಾಲ್ಕೈದು ನಾನು ಸ್ವಲ್ಪ ಒಂದು 5 ನಿಮಿಷ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ, 4-5 ದಿನದಿಂದ ಸರಿಯಾಗಿ ನಿದ್ದೆ ಮಾಡಿರಲ್ಲ, ನೈಟ್ ಟ್ರಾವೆಲ್ ಮಾಡಿರ್ತಾರೆ, ಇಲ್ಲ ಡ್ಯೂಟಿ ಇರ್ತದೆ, ಇಲ್ಲ ಕೆಲವೊಬ್ಬರು ಮೊಬೈಲ್ ಅದು ನೋಡಿದೆ ಇದು ನೋಡಿದೆ ಅಂತ ತುಂಬ ಜಾಸ್ತಿ ಆಗಿದೆ ಕೊರೋನಾ ಇದೆಲ್ಲ ಆದಾಗ. ಈ ಥರ ಒಂದು ಯಾವುದೋ ಒಂದು ತಪ್ಪು ದಿಕ್ಕಿನಲ್ಲಿ ಅಂದರೆ ಪೊಸಿಷನಲ್ಲಿ ನಮ್ಮ ಸ್ನಾಯುಗಳನ್ನು ಎಸ್ಪೆಷಲಿ ಕತ್ತಿನ ಸ್ನಾಯುಗಳನ್ನು ಇಟ್ಕೊಂಡು ನಾವು ಮೊಬೈಲ್ ಎಲ್ಲ ನೋಡುವ ಕೆಲವರಿಗೆ ಗೊತ್ತೇ ಇರೋದಿಲ್ಲ, 2-3 ತಾಸು ಒಂದು ಯಾವುದೋ ಪೊಸಿಷನಲ್ಲಿ ಸೋಫಾದಲ್ಲಿ ಅಡ್ಡಾಗಿ ಕೂತಿರ್ತಾರೆ. ಇಷ್ಟು ಸಾಮಾನ್ಯವಾದ ತೊಂದರೆಯಿಂದನೂ ತಲೆ ಸುತ್ತುವಿಕೆ ಬರಬಹುದು, ಮೆದುಳಿನ ಗಡ್ಡೆಯಿಂದನೂ ತಲೆ ಸುತ್ತುವಿಕೆ ಬರಬಹುದು. ಇದರ ಜೊತೆಗೆ ಡಾಕ್ಟರ್, ಏಕತಾನತೆಯ ಕೆಲಸದಿಂದ ಕೂಡ ಈ ಥರ ಆಗ? ಹೌದು. ಈಗ ಅದೇ ಹೇಳಬೇಕಂದ್ರೆ, ಈಗ ಸಾದಾ ಕೆಲಸ ಮಾಡ್ಕೊಂಡಿರೋರು, ಈಗ ಗೌಂಡಿ ಕೆಲಸ ಟೈಪ್ ಮಾಡಿಕೊಂಡು, ಇಲ್ಲ ಹೊಲದಲ್ಲಿ ಕೆಲಸ ಮಾಡೋರು, ಯಾರು ಸಣ್ಣ ಸಣ್ಣ ಮಕ್ಕಳು ಹೇಗೆ ಮೇಲೆ ಕೆಳಗೆ ಓಡಾಡಿಕೊಂಡು ಇರೋರು, ತಲೆಯನ್ನು ಎಲ್ಲ ದಿಕ್ಕಿನಲ್ಲಿ ಮೂಮೆಂಟ್ ಮಾಡೋರಿಗೆ ತಲೆ ಸುತ್ತುವಿಕೆ ಅಷ್ಟು ಬೇಗ ಬರುವುದಿಲ್ಲ. ನಮ್ಮದೆಲ್ಲ ಕೆಲಸ ಯಾವ ಥರ ಆಗಿಬಿಟ್ಟಿದೆ, ಒಂದೇ ದಿಕ್ಕಿನಲ್ಲಿ ನಾವು ಇರ್ತೀವಿ, ಕತ್ತಿನ ಮೂಮೆಂಟ್ ಇಲ್ಲ, ಎಕ್ಸಸೈಸ್ ಜಾಸ್ತಿ ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ನಾನು ವಾಕಿಂಗ್ ಮಾಡ್ತೀನಿ ಅಂತ, ವಾಕಿಂಗ್ ಅಷ್ಟೇ ಅಲ್ಲ, 3-dimensionally ಯೋಗಾಸನ ಆ ಥರ ಮಾಡಬೇಕು, ಕತ್ತಿನ ಎಕ್ಸಸೈಸಸ್ ವ್ಯಾಯಾಮಗಳನ್ನು ಮಾಡಬೇಕು, ಕತ್ತನ್ನು ಎಲ್ಲ ದಿಕ್ಕಿನಲ್ಲಿ ನೋಡೋದು, ಕಣ್ಣಿನ ವ್ಯಾಯಾಮಗಳು ಇವೆಲ್ಲ ಮಾಡ್ತಾ ಇದ್ರೇ ನಮ್ಮ ದೇಹದ ಸಮತೋಲನ ಮೇಂಟೈನ್ ಆಗಿರುತ್ತೆ. ಇದರ ಜೊತೆಗೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅನ್ನೋ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಆ ಥರ ತುಂಬ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ಈಗೀಗ ನಾನು ಇಲ್ಲಿ ಧಾರವಾಡದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ತುಂಬ ಜನ ಏನಾರು ಯುವಕರು ಯುವತಿಯರು ಬರ್ತಾ ಇದ್ದಾರೆ. ಅದೇನಾಗ್ತದೆ ವರ್ಕ್ ಫ್ರಮ್ ಹೋಮ್, ಅವರೇ ಹೇಳ್ತಾರೆ ಅದು ಏನಾಗುತ್ತೆ, ಕಾಲ್ ಇದ್ರೂ ಏನು ನೀವೇನು ವಿಡಿಯೋ ಆನ್ ಮಾಡ್ಬೇಕಂತಿಲ್ಲ, ಅಡ್ಡ ಬಿದ್ದುಕೊಂಡು ತೊಗೊಳ್ಬೋದು ಅಂತ. ಸೊ ತುಂಬ ಜನರಿಗೆ ಹೊರಗಡೆ ಅಡ್ಡಾಡೋದು, ಅಫ್ಕೋರ್ಸ್ ಕೊರೋನಾ ಸಲುವಾಗಿ ಅಡ್ಡಾಡೋದು ಕಡಿಮೆ ಆಯಿತು, ಎಲ್ಲರಿಗೂ ಅದು ಮೋಟಿವೇಶನ್ ಇರಲಿಲ್ಲ. ಸೊ ಇವೆಲ್ಲ ತೊಂದರೆಗಳಿಂದನೂ ನಮ್ಮ ಜೀವನ ಶೈಲಿ ಸ್ವಲ್ಪ ತಪ್ಪಾಗಿದೆ, ಅದನ್ನೆಲ್ಲ ಸರಿಪಡಿಸಬೇಕು. ಅಂದರೆ ತಲೆ ಸುತ್ತುವಿಕೆ ಅದರಿಂದ ಮಾಡಿದ ತಕ್ಷಣ ಇದಂತ ಹೇಳಿಲ್ಲ, ಇದ್ದವರಿಗೆ. ಇನ್ನು ಕರೆಗಳನ್ನು ತಗೊಳ್ಬೇಕು ಕೆಳಗ್ರೆ. ಈಗ ನೀವು ಡಾಕ್ಟರ್ ರಘುನಾಥ್ ಶಾನ್ವಾಗ್ ಅವರಿಗೆ ನಿಮ್ಮ ಯಾವುದೇ ಸಂದೇಹಗಳನ್ನು ಕೇಳ್ಬೋದು. ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0836 ಧಾರವಾಡದ STD ಕೋಡ್, ಇನ್ನು ದೂರವಾಣಿ ಸಂಖ್ಯೆ 244-344-14, 244-344-15 ಮತ್ತು 244-344-16. ಕರೆಗಳು ಬರಲಿಕ್ಕೆ ಶುರು ಆಯಿತು ಡಾಕ್ಟರ್. ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದಮ್ಮ? ಹೌದು ಸರ್, ನನಗೆ ಕಿವಿದ ಸಮಸ್ಯೆ ಇದೆ ಸರ್. ತಮ್ಮ ಹೆಸರು ಹೇಳಲಿಲ್ಲ ತಾವು. ನನ್ನ ಹೆಸರು ಕಸ್ತರಮ್ಮ ಅಂತ, ಹಾವೇರಿ ಅಗ್ರಿಯಿಂದ ಮಾತಾಡ್ತೇನೆ. ಕೇಳಿ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ ಇದ್ದಾರೆ, ಹೇಳಿ. ನಮಸ್ತೆ ಸರ್. ಹೇಳಿ, ನಮಸ್ಕಾರಮ್ಮ. ಹಾ, ನನಗೆ ಸ್ವಲ್ಪ ಕಿವಿದು ಮಂದಾಗಿರ್ತಾರೆ, ಕಿವಿ ಗುಯಿ ಅಂದಾಗ ಇಲ್ಲ, ಕಿವಿ ಶಬ್ದ ಕಡಿಮೆ ಆಗ್ತದೆ. ಆಮೇಲೆ ಈ ಬಲಗದ ಬಲದ ಕಿವಿ ಅಂತ ಏನು ಕೇಳೋದಿಲ್ಲ. ಆಮೇಲೆ ಕಿವಿಯೊಳಗೆ ಚಟ್ ಚಟ್ ಅಂತ, ಕಿವಿ ಒಳಗೆ ಏನು ನೋವು ಆಗೋದಿಲ್ಲ ಸರ್, ಕಿವಿಯಿಂದ ಹೊರಗೆ ನನಗೆ ಕೇಳ್ತದೆ, ಚಟ್ ಚಟ್ ಚಟ್ ಅಂತ ಶಬ್ದ ಕೇಳ್ತದೆ. ಆಮೇಲೆ ಒಂದೊಂದ್ಸರಿ ತಲೆ ಸುತ್ತ ಬರ್ತದೆ ಸರ್ ನನಗೆ, ಅದಕ್ಕೆ ನನಗೆ ಅನುಮಾನ. ಹೌದು, ನಿಮಗೆ ಅನುಮಾನ, ಹೌದು ಅನುಮಾನ ಬಂದದ್ದು ಸರಿ ಇದೆ. ಈಗ ಹಾವೇರಿಯಲ್ಲಿ ಅಂದರೆ ನೀವು ಕಿವಿ ವೈದ್ಯರಿಗೆ ತೋರಿಸ್ಕೊಳ್ಬೇಕು, ಹೌದಾ? ಯಾಕಂದ್ರೆ ಹಾಂ, ಒಳ್ಳೆಯದು ಒಳ್ಳೆಯದು. ಸೊ ಹಂಗೇನಾದ್ರು ಇದ್ದರೆ ಕಿವಿಯನ್ನು ಪರಿಶೀಲಿಸಬೇಕಾಗ್ತದೆ. ಕಿವಿಯಲ್ಲಿ, ಹೊರಗಡೆ ಕಿವಿಯಲ್ಲಿ ತೊಂದರೆ ಇದೆಯೋ, ಮಧ್ಯ ಕಿವಿಯಲ್ಲಿ, ಪಟಲದಲ್ಲಿ ಏನಾದ್ರು ತೊಂದರೆ ಇದೆಯೋ, ಸೋರುವಿಕೆ ಇದೆ ಅಂದರೆ ಪಟಲದಲ್ಲಿ ಏನಾದ್ರು ತೊಂದರೆ ಇದೆಯೋ, ಎಲುಬು ಏನಾದ್ರು ಕೊಳ್ತಿದೆಯಾ, ಸೋರಿಲ್ಲ, ಹಾಂ, ಬರೀ ಶಬ್ದ ಬರ್ತದೆ, ಕಿವಿ ಕೇಳಿಸೋದು ಕಡಿಮೆ ಆಗಿದೆ. ಸೊ ಹಾಂ, ಅದು ಅದು ಒಳಗಡೆ ಕಿವಿಯಲ್ಲಿ ಇರೋ ಏನಾದರೂ ತೊಂದರೆ ಇದ್ದರೆ ಆಡಿಯೋಮೆಟ್ರಿ ಅಂತ ಟೆಸ್ಟ್ ಎಲ್ಲ ಮಾಡಿ ನೋಡ್ತೇವೆ. ಪ್ಲಸ್ ನೀವು ತಲೆ ಸುತ್ತುವಿಕೆ ಇದ್ದಾಗ ನಾವೇನು ಮಾಡ್ತೀವಿ, ಅದೇ ಹೇಳ್ತಿದ್ದೆ ಒಂದು ನಿಮಿಷ, ಓ ಪಿ ಡಿಯಲ್ಲಿ ನಾವು ಕೆಲವೊಂದು ವ್ಯಾಯಾಮಗಳನ್ನು ಮಾಡಿಸಿ ನಿಮಗೆ ಬೇರೆ ಬೇರೆ ಪೊಸಿಷನಲ್ಲಿ ಮಲಗಿಸಿ, ಹೌದು ಹೌದು, ನಾವು ಪರಿಶೀಲನೆ ಮಾಡಿ ಇದನ್ನು ನಾನು ಹೇಳಲಿಕ್ಕೆ ಆಗ್ತದಮ್ಮ. ಹಾಂ, ನಾವು ENT ವಿಭಾಗ SDM ಧಾರವಾಡದಲ್ಲಿ ಓಪನ್ ಇರುತ್ತಮ್ಮ, ಸೋಮವಾರದಿಂದ ಶನಿವಾರವರೆಗೂ ಇರ್ತದೆ, ಪ್ರತಿದಿನ ಇರ್ತದೆ. ಹಾಂ, ಬರಲೇಬೇಕು ನೀವು. ಅಲ್ಲ, ಹೌದು, ನೀವು ಹೇಳಿದೆಲ್ಲ ಕರೆಕ್ಟ್ ಇದೆ, ನಿಮ್ದು ಡಿಟೇಲ್ ಆಗಿ ಪರಿಶೀಲನೆ ಆಗ್ಲೇಬೇಕು, ಮಾಡೋಣಂತೆ, ನೀವು ಬನ್ನಿ. ನಮಸ್ಕಾರ. ಎಷ್ಟೇ ಮಾರ್ಗ ಸಂವಾದ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಸರ್, ಈ ಸ್ವಿಮ್ಮಿಂಗ್ ಮಾಡ್ತೀವಲ್ಲ ಬಹಳಷ್ಟು, ಅದಕ್ಕೆ ಏನಾದ್ರು ಕೇರ್ ತಗೊಂಡ ಮಾಡ್ಬೇಕು? ಒಳ್ಳೆ ಪ್ರಶ್ನೆ. ಸಮುದ್ರ ಅಲ್ಲೆಲ್ಲ ಹೋಗ್ತೀವಿ, ಹಂಗ ಈ ಸೈಡ್ ಬರ್ತೀವಿ, ಹಂಗ ಈ ಸೈಡ್ ಬರ್ತೀವಿ, ಇದಕ್ಕೆ ಮತ್ತೆ ಇದಕ್ಕೆ ಏನ್ ಕನೆಕ್ಟಿವಿಟಿ? ಆಗತ್ತೆ ಆಗತ್ತೆ. ಓಕೆ, ಸ್ವಿಮ್ಮಿಂಗ್ ಅಂದ್ರೆ ನೀವು ನೀರಲ್ಲಿ ಇಳಿಯುವಾಗ, ಸಿ, ಯಾವುದೇ ಸ್ವಚ್ಛ ನೀರಿದ್ರೂ ಕಿವಿ ಒಳಗಡೆ ಒಮ್ಮೆಲೆ ನೀರು ಹೋಗಬಾರದು, ಹೌದಾ? ದೇವರು ಕಿವಿಯನ್ನು ಹಾಗೆ ಮಾಡಿದ್ದಾನೆ. ನೀವು ಸಮುದ್ರದಲ್ಲಿ ಸ್ನಾನ ಮಾಡಿದ್ರೂ ಒಮ್ಮೆಲೆ ಕಿವಿಯಲ್ಲಿ ನೀರು ಹೋಗುವುದಿಲ್ಲ, ಆಯಿತಾ? ಯಾಕಂದರೆ ಒಂದು ಏರ್ ಪಾಕೆಟ್ ಇರುತ್ತೆ, ಇಲ್ಲ ಸ್ವಲ್ಪ ಕುಕ್ಕಣಿ ಅಂತೇವಲ್ಲ, ವ್ಯಾಕ್ಸ್, ಅದು ನೀರನ್ನು ಒಮ್ಮೆಲೆ ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ತುಂಬ ತಂಪು ನೀರು ಒಮ್ಮೆಲೆ ಕಿವಿಯ ಒಳಗಡೆ ಹೋದರೆ ತಲೆ ಸುತ್ತುವಿಕೆ ಬರೋ ಸಾಧ್ಯತೆ ಇದೆ. ಕ್ಯಾಲೋರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಮ್ಮೆಲೆ ತಂಪು ಗಾಳಿ ಹೋದರೂ ಕೆಲವರಿಗೆ ತಲೆ ಸುತ್ತುವಿಕೆ ಬರುವ ಸಾಧ್ಯತೆ ಇರ್ತದೆ. ಸೊ ನೀವು ಈಜಾಡುವುದೇನಿದ್ದರೂ ಕಿವಿಯಲ್ಲಿ ಒಮ್ಮೆಲೆ ತಂಪು ಗಾಳಿ ಇಲ್ಲ, ಒಮ್ಮೆಲೆ ನೀವು ಪ್ರೆಷರಿಂದ ಡೈವ್ ಹಾಕೋದು ಇದೆಲ್ಲ ಮಾಡಬಾರ್ದು. ಅಷ್ಟು ನೀವು ಕಾಳಜಿ ತೊಗೊಂಡ್ಬಿಟ್ರೆ ಸಾಕು. ಏನಂದ್ರಿ? ಹಾಂ ಹಾಂ, ಹಳ್ಳಿ ಇಡ್ಬೋದು. ಅದೇ ಅದೇ, ಕಿವಿ ಒಳಗಡೆ ನೀರು ಹೋಗ್ಲಾರ್ದಂಗೆ ನೀವು ಕ್ಯಾಪ್ ಹಾಕ್ಕೊಳ್ತಾರೆ ಕೆಲವರು, ಇಯರ್ ಪ್ಲಗ್ಸ್ ಹಾಕ್ತಾರೆ, ಹಳ್ಳಿ ಇಡ್ತಾರೆ, ಮಾಡ್ಬೋದು. ಎಷ್ಟೇ ಮಾರಿಗೆ ಸಮಾಧ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಇದ ತಲೆನೋ ಕಿವಿನು ಆದ್ರ ಪ್ರೆಸೆಂಟ್ ಆಗಿ ಇದು ಬಂದ್ಬಿಡ್ತೇನ್ ಸರ್. ಏನು ತಲೆ ಸುತ್ತಬೇಕೇನ? ಬಂದಾಗ ತಲೆ ಸುತ್ತ. ಹೌದು ಹೌದು ಹೌದು, ಬರ್ತದೆ. ಅಂದ್ರೆ ನಿಮಗೆ ಬರ್ತಾ ಇದೆಯಾ? ನಿಮಗೆ ಏನಾಗ್ತಾ ಇದೆ? ತಲೆ ಸುತ್ತುವಿಕೆ ಬರ್ತಾ ಇದೆಯಾ? ಪ್ರಶ್ನೆ ಕೇಳಿದೆ ಸರ್. ಕಿವಿ ನೋವು ಬಂದ್ರೆ ತಲೆ ಸುತ್ತುವಿಕೆ ಬರ್ತದೆ ಏನಂತ? ಹಂಗೇನಿಲ್ಲ ಇಲ್ಲ. ಕಿವಿ ನೋವಿಗೆ ಬೇರೆ ಬೇರೆ ಕಾರಣಗಳಿರ್ತವೆ. ಕೆಲವೊಂದು ತಲೆ ಸುತ್ತುವಿಕೆನ ಕಾರಣಗಳು ಕಿವಿ ನೋವಿನ ಕಾರಣಗಳು ಇರ್ತವೆ. ಜಾಸ್ತಿ ಇನ್ಫೆಕ್ಷನ್ ಆದಾಗ ಕಿವಿಯಲ್ಲಿ, ಪಸ್ ಅಂದ್ರೆ ಕಿವು ಇದ್ದಾಗ, ಇಲ್ಲ ಪೆಟ್ಟು ಬಿದ್ದಾಗ ತಲೆ ಕಿವಿ ನೋವು ಇರ್ತದೆ, ತಲೆ ಸುತ್ತುವಿಕೆನೂ ಇರುತ್ತದೆ. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ಕಾರ. ನಾನು ಶಿರೋದಿಂದ ನಿಯಮಿತ ಕೇಳುವ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ನಮಸ್ಕಾರ. ಅರುಣ್ ನಾಯಕರಿಗೆ ನಮಸ್ಕಾರ ಸರ್. ನಮಸ್ಕಾರ ಮೆಣಸಿಗೆ ಅವರ. ಕೇಳಿ, ನಿಮ್ ಪ್ರಶ್ನೆ ಏನು? ನಮ್ ಪ್ರಶ್ನೆ ಅಂದ್ರೆ ಸರ್, ಈಗ ಅರ್ಧ ತಲೆ ಸುತ್ತುವಿಕೆ ಬರ್ತೈತಲ್ಲ ಸರ್. ಅರ್ಧ ತಲೆ ಸುತ್ತುವಿಕೆನೋ ಅರ್ಧ ತಲೆ ನೋವು? ಅರ್ಧ ತಲೆ ಸುತ್ತುವಿಕೆ ಬರ್ತೈತೆ ಕೇಳಿದೇನು ಸರ್. ಆದ್ರೆ ನೀವು ಒಂದು ಪ್ರಶ್ನೆ ಹೇಳಿದ್ರಿ ಸರ್, ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದ್ರೆ ಪೀಠಿಗೆ ಒಳಗ. ಹೌದು. ಮತ್ತೆ ಜೀವನ ಶೈಲಿ ಬದಲಾವಣೆ ಆದ್ರೆ ಯಾವ ತರ ಇರ್ಬೇಕು ಅನ್ನೋದು ಹೇಳಿಲ್ಲ ಸರ್ ನೀವು. ಹೇಳಿದೆ ಹೇಳಿದೆ, ಏನ್ ಗೊತ್ತಾ ಹೇಳೇನಿ ಹೇಳೇನಿ ಹೇಳೇನಿ ಮೆಣಸಿನ್ಕಾಯಿ ಅವರೇ ಹೇಳೇನಿ, ವಿವರಣೆ ಹೇಳ್ರಿ ನಮಗೆ. ಹೇಳ್ತೇನೆ ಹೇಳ್ತೇನೆ ನಿಮ್ಗೆ, ಅಲ್ಲ ಎಲ್ಲರಿಗೂ ಗೊತ್ತಾಗಿದೆ, ನಿಮಗೂ ತಿಳಿಸ್ತೀನಿ. ಏನಿಲ್ಲ, ಜೀವನ ಶೈಲಿ ಅಂದ್ರೆ ನಾ ಹೇಳಿದೆ ಈಗ ಏನು, ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು, ಕತ್ತನ್ನು ಒಂದೇ ಕಡೆ ಇಡಬಾರ್ದು, ಇದೆಲ್ಲ ಹೇಳಿದೆ. ನಿಮ್ಗೇನೋ ಬೇರೆ ಕಡೆ ಲಕ್ಷಿತ ಕಾಣತ್ತೆ ಟೇಲರ್ ನೀವು. ಇಲ್ಲ ಇಲ್ಲ ಕೇಳ್ಬೇಕ್ರಿ, ಚಂದ ಕೇಳ್ಬೇಕು. ಏನು ಸೊ ಕತ್ತನ್ನ ಮೇಲೆ ಮಾಡಬೇಕು, ಕೆಳಗೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಇದೆಲ್ಲ ಹೇಳಿದೆ ನಾನು. ಒಂದೇ ಕಡೆ ಇಟ್ಕೊಂಡು ಮೊಬೈಲ್ ನೋಡಬಾರ್ದು, ಇವೆಲ್ಲ ಹೇಳಿದೆ. ಏನು ಹೇಳಿದ್ ನಾನು, ಹೇಳಿದೆ ಈಗ ಇನ್ನೊಮ್ಮೆ ಹೇಳಿದೆ ನಿಮ್ ಸಲುವಾಗಿ. ಹೇಳಿದೆ ರೀ, ಹೇಳಿದ್ದೆ ನಿಮ್ಗೆ, ಅದು ಸ್ವಲ್ಪ ಕೇಳಿಲ್ಲ ಕಾಣ್ತ. ಈಗ ಹೇಳಿದ್ರಲ್ಲ ಮೆಣಸಿಗೆ ಅವರ, ಅರ್ಧ ತಲೆ ಸುತ್ತುವಿಕೆ ಅಂದ್ರೆ ಏನ್ ನನ್ಗೆ ಹೇಳ್ರಿ ಮೊದ್ಲ. ಅರ್ಧ ತಲೆ ನೋವು ಬರ್ತೈತೆ ಅಂತ. ನೋವು ಅಂದ್ರಲ್ಲ ನೀವು, ಸುತ್ತುವಿಕೆ ಅಂದ್ರಲ್ಲ. ಅಲ್ಲ ಸರ್, ಅದನ್ನೇ ಸುತ್ತುವಿಕೆ ನೋವು ಎಲ್ಲ ಒಂದೇ ಅಲ್ಲ ಸರ್. ಅಯ್ಯೋ, ತಲೆ ಸುತ್ತುವಿಕೆ ಮತ್ತೆ ನೋವು ಒಂದೇನಾ ಮೆಣಸಿಕಾಯಿ ಅವ್ರೆ? ಅಲ್ರಿ ನೋಡ್ರಿ, ಹೆಂಗ ನೀವು ನಿವೃತ್ತ ತಜ್ಞರ. ಹೌದು, ಕೇಳುವವರಿಗೆ ಅನುಕೂಲ ಆಗಲಿ ಅಂತ ನಾ ಕೇಳ್ತಾ ಇದ್ದೀನಿ. ಇಲ್ಲ ಅದೇ ಹೇಳ್ತಾ ಇದ್ದೀನಿ, ತಲೆ ಸುತ್ತುವಿಕೆ ಬೇರೆ, ತಲೆ ನೋವು ಬೇರೆ. ಅದರಲ್ಲಿ ಅರ್ಧ ತಲೆ ಸುತ್ತುವಿಕೆ ಅನ್ನೋದಿಲ್ಲ, ಅರ್ಧ ತಲೆನೋವು ಬರಬಹುದು ಅಂತ ಹೇಳ್ತಾರೆ ಡಾಕ್ಟರ್. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೇಳ್ರಿ ಸರ್, ನಮಸ್ಕಾರ. ತಲೆ ಸುತ್ತುವಿಕೆಯಿಂದ ಬಹಳಷ್ಟು ಜನರಿಗೆ ಇತ್ತೀಚೆಗೆ ಈ ಗಾಳಿಗೆ ಆಗುತ್ತೋ ಅಥವಾ ಈ ಫೋನ್ ನಿಂದ ಆಗುತ್ತೆ ಅನ್ನೋದು ತಿಳಿಯುವಂದ್ರೆ ಬಹಳ ತಲೆ ಸುತ್ತು. ಹೌದು ಹೌದು, ನಿಜ ನೀವು ಹೇಳೋದು, ನಾನು ಅದೇ ಹೇಳ್ತಾ ಇದ್ದೆ. ಈಗೀಗ ತುಂಬಾ ಜನ ಬರ್ತಾ ಇದ್ದಾರೆ, ಇವನ್ ಯುವಕರು ಯುವತಿಯರು ಬರ್ತಾ ಇದ್ದಾರೆ ತಲೆ ಸುತ್ತುವಿಕೆ ಜಾಸ್ತಿ ಅಂತ. ಸೊ ನಾವು ನೋಡ್ತಾ ಇದ್ದೀವಿ ಯಾಕಿರ್ಬೋದು ಇದು ಕಾರಣ ಅಂತ. ಈಗೀಗ ನಾವು ಜನರನ್ನು ಮಾತಾಡಿಸ್ತೇವಲ್ಲ, ಹಿಸ್ಟ್ರಿ ಅಂತ ತಗೊಳ್ತೇವಲ್ಲ, ಏನಪ್ಪ ಯಾಕೆ ಇಷ್ಟೆಲ್ಲ ಅಂತ. ಎಷ್ಟೋ ಸಾರಿ ನಾನು ನೋಡ್ತಾ ಇದ್ದೀನಿ ಮೊಬೈಲ್ ಉಪಯೋಗ ತುಂಬ ಜಾಸ್ತಿ ಆಗಿದೆ. ಮೊಬೈಲ್ ಅಂದರೆ ಬರೀ ಮಾತಾಡೋದಷ್ಟೇ ಅಲ್ಲ, ಮಾತಾಡುವಾಗಲೂ ಎಷ್ಟೋ ಸಾರಿ ನಾನು ರೋಡ್ ಮೇಲೂ ನೋಡಿದ್ದೇನೆ, ಮೊಬೈಲನ್ನು ಕಿವಿಗಿಟ್ಕೊಂಡು ಅವನು ಅಡ್ಡ ತಲೆ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾರೆ ಅಲ್ವಾ. ಇದೇ ರೀತಿ ಮೊಬೈಲನ್ನು ನೋಡುವಾಗ ಅಡ್ಡ ಬಿತ್ಕೊಂಡು ಸೋಫಾದಲ್ಲೇನೋ ನೋಡ್ತೀವಿ. ನೀವು ನೋಟಿಸ್ ಮಾಡಿರ್ಬೋದು, ಒಂದು ಪುಸ್ತಕ ನೀನು ಅಡ್ಡ ಮಲ್ಕೊಂಡು ಓದೋದು ಕಷ್ಟ, ಒಂದು ಪೇಪರ್ ನೀನು ಅಡ್ಡ ಮಲ್ಕೊಂಡು ಓದೋದು ಕಷ್ಟ. ಬಟ್ ಮೊಬೈಲ್ ಏನಾಗಿಬಿಟ್ಟಿದೆ, ಸಣ್ಣ ಸ್ಕ್ರೀನು ಅಡ್ಡ ಬಿತ್ಕೊಂಡು ಕತ್ತನ್ನು ಅಡ್ಡ ಇಟ್ಕೊಂಡು ನಾವು ಮೊಬೈಲನ್ನು ನೋಡುವಾಗ ಎಷ್ಟೋ ಸರಿ ನಮಗೆ ಎಷ್ಟು ಸಮಯ ಕಳೆದಿದೆ ಅಂತ ಗೊತ್ತಿರೋದಿಲ್ಲ, ಕತ್ತನ್ನು ಯಾವುದೋ ಒಂದು ಪೊಸಿಷನಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ಇವೆಲ್ಲ ನಾವು ವಿಚಾರ ಮಾಡಬೇಕು ಟೆಕ್ನಾಲಜಿಯನ್ನು ನಾವು ಹೆಂಗೆ ಯೂಸ್ ಮಾಡಬೇಕು ಅಂತ. ಸೊ ತುಂಬ ಜನ ಈಗೀಗ ತಲೆ ಸುತ್ತುವಿಕೆ ಪ್ರಾಬ್ಲಮಿಂದ ಜಾಸ್ತಿನೇ ಬರ್ತಾ ಇರೋದು ನೀವು ಹೇಳಿದ್ದು ನಿಜವಾಗ್ಲೂ ಹೌದು. ಈಗ ತಲೆ ಯಾಕಂದ್ರೆ ಹೆಚ್ಚು ಫೋನ್ ಯೂಸ್ ಮಾಡಿದ್ರೆ. ಹೌದು ಹೌದು, ಮನೆಯೊಳಗೆ ಒಂದು ಹುಡುಗ ಮಿಲಿಟರಿ ಹೋಗ್ಯಾನ ಮಲ್ಕಾಜಿ ಶಂಕರಪ್ಪ, ಆ ಫೋನ್ ಯಾವತ್ತು ಹಿಂಗ ಫೋನ್ ತಲೆ ಸುತ್ತುವಿಕೆ ಸುತ್ತುವಿಕೆ. ಹೌದು ಹೌದು ಹೌದು ಹೌದು, ಆದ್ದರಿಂದಲೇ ನಾವು ಹೇಳೋದು ಯಾವುದೇ ವೈಜ್ಞಾನಿಕ ಟೆಕ್ನಾಲಜಿ ಏನೇ ಇದ್ರು ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಬೇಕು. ಮೊಬೈಲನ್ನು ಕಿವಿಗೆ ಹಚ್ಕೊಂಡು ಅರ್ಧರ್ಧ ಗಂಟೆ ಮಾತಾಡೋದು ಸರಿಯಲ್ಲ, ಇದು ಎಲ್ಲರೂ ನಾವು ಅರ್ಥ ಮಾಡ್ಕೊಳ್ಳುವಂತ ವಿಷಯ. ಹೌದಲ್ಲ, ನಮಸ್ಕಾರ ಸರ್, ಹೇಳಿ ಹೇಳಿ. ಹೌದು, ಇವೆಲ್ಲ ಇರೋದೇ ಹವಾಮಾನ ವೈಪರೀತ್ಯ, ಇವತ್ತಿಂದ ಅಲ್ಲ ಮೊದಲಿಂದ ಇದೆಯಲ್ವಾ. ನಾವು ಒಗ್ಕೊಂಡು ಹವಾಮಾನ ವೈಪರೀತ್ಯದಿಂದ ನಾವು ಹೊರಗಡೆ ಹೋಗೋದೇ ಕಡಿಮೆ ಆಗಿದೆ. ಒಮ್ಮೆಲೆ ತಂಪು ಗಾಳಿಗೆ ಇಲ್ಲ ಎ ಸಿಯಲ್ಲೇ ಇರ್ತೀವಿ, ಇಲ್ಲ ಹೊರಗಡೆ ಬರ್ತೀವಿ, ಈ ಥರ ನಾವು ಒಂದು ಸ್ವಲ್ಪ ನೋಡ್ಕೊಂಡಿರ್ಬೇಕು ಅಷ್ಟೇ, ಮತ್ತೇನಿಲ್ಲ. ಹೌದಲ್ಲ, ನಮ್ಮ ಶಿವ ಸಿದ್ದನಗೌಡ ಸತ್ಯಕ್ರೆ ಅವನು ತಿಳಿಸುತ್ತೈತಿ ಅಂತ, ಅವನು ಫೋನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದ್ರಾಗ ಏನೋ ವಿಷಯ ಇರ್ತಾವ ಅಂತ ತಿಳ್ಕೊಳಕ್ಕೆ ಹಿಂಗಾಗತ್ತೆ. ನಿಜವಾಗ್ಲೂ ಹೌದು, ನೀವು ಹೇಳೋದು ನಿಜ ಇದೆ. ಅಂದರೆ ಈಗ ನಿಮ್ಮ ಯಾರೋ ಹೆಸರು ಹೇಳಿದಿರಲ್ಲ ಅವರಿಗೆ ತಲೆ ಸುತ್ತುವಿಕೆಗೆ ಮೊಬೈಲೇ ಕಾರಣ ಅಂತ ಖಾತ್ರಿ ಹೇಳೋದು ಕಷ್ಟ, ಯಾಕಂದರೆ ಪರಿಶೀಲನೆ ಮಾಡಬೇಕು, ನೋಡಬೇಕು ಏನೇನು ಕಾರಣ ಇವರಲ್ಲಿ ಇರಬಹುದು ಅಂತ. ಹೌದಲ್ಲ, ಅವ್ರು ಎಲ್ಲೇ ಮಿಲಿಟ್ರಿಯಲ್ಲಿದ್ದರು ಎಲ್ಲೇ ಇದ್ರೂ ಅಲ್ಲಿಯ ವೈದ್ಯರಿಗೂ ತೋರಿಸ್ಕೋಬಹುದು. ಹಾಂ, ಆದರೆ ಯಾರಾದರೂ ಮೊಬೈಲ್ ಇರಲಿ ಯಾವುದೇ ಟೆಕ್ನಾಲಜಿ ಇರಲಿ ಅತಿಯಾಗಿ ಉಪಯೋಗ ಮಾಡಬಾರದು. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ರಾಯಬಾಗ್ ತಾಲೂಕು ಕೋಳಿಗುಡ್ಡದಿಂದ ರೀ ಸರ್ ಮಾತಾಡೋದು, ಹನುಮಂತ ಅಂತ ಹೇಳಿ. ನಮಸ್ಕಾರ ಸರ್. ನಂದ ಕಿವಿರಿ ಈಗ ಹೆಲ್ಮೆಟ್ ಹಾಕೊಂಡು ಹೋಯ್ತಂದ್ರೆ ಏನೂ ತೊಂದರೆ ಆಗೋದಿಲ್ಲ, ಬಲ್ಕಿನ ಕಿವಿರಿ. ಹೌದು ಹೌದು, ಹೆಲ್ಮೆಟ್ ಹಾಕಲ್ದಾನ ಸ್ವಲ್ಪ ಇಲ್ಲಿ ಲೋಕಲ್ ಹಾದ್ರು ಸಹಿತ ಒಂದ್ 7-8 ಕಿಲೋಮೀಟರ್ ಹಾದ್ರು ಸಹಿತ ಕಾರ್ ಬಿಡ್ತಿದ್ರೆ ಬಲಿಕಿನ ತಿಂಗಳು ಸ್ವಲ್ಪ ಮೋಸ್ತದೆ. ಒಂದ್ ರೀತಿ ಒಳ್ಳೇದೇ ಅಲ್ವಾ, ನೀವು ಹೆಲ್ಮೆಟ್ ಹಾಕೊಂಡೆ ಹೋಗ್ಬೇಕು ಅನ್ನೋದು. ಸೊ 7-8 ಕಿಲೋಮೀಟರ್ ಅಂದ್ರು ಬಹಳ ಕಡಿಮೆ ಅಲ್ಲ, 1 ಕಿಲೋಮೀಟರ್ ಆದ್ರೂ ಹೆಲ್ಮೆಟ್ ಅಂತೂ ಹಾಕ್ಲೇಬೇಕು ಸರ್, ಬರೀ ಕಿವಿಗಾಗಿ ಅಲ್ಲ. ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತೀನಿ, ನಿಮ್ದು ಸೌಭಾಗ್ಯ ಇದು, ನಿಮಗೆ ಕಿವಿ ಗಾಳಿ ಬಡ್ತದಂತ ನಿಮ್ಮ ಹೆಲ್ಮೆಟ್ ಹಾಕ್ಲೇಬೇಕಾಗತ್ತೆ, ಹಾಕ್ರಿ. ಹೌದಲ್ಲ, ಹೆಲ್ಮೆಟ್ ಇದು ತುಂಬ ಒಳ್ಳೆ ಪ್ರಶ್ನೆ ನಿಮ್ದು ಇದು, ಯಾಕೆ ಗೊತ್ತಾ, ತುಂಬ ಜನ ಇದು ಮಾತಾಡ್ತಾರೆ. ಹಾ, ನಾನು ಕೇಳ್ತೇನೆ ಕೆಲವೊಂದ್ಸರಿ, ನಂಗೆ ಗೊತ್ತೇ ಆಗಲ್ಲ ಯಾಕೆ ಇವ್ರಿಗೆ ಇಷ್ಟೊಂದು ಕಷ್ಟ ಅಂತ. ಆಮೇಲೆ ಕೇಳಿದಾಗ ಗೊತ್ತಾಗುತ್ತೆ ಇವ್ರು ಹೆಲ್ಮೆಟ್ ಹಾಕೋದಾರದೆ ಗಾಳಿಯಲ್ಲಿ ತಿರುಗ್ತಿರ್ತಾರೆ. ಡ್ಯೂಟಿ ಇರ್ತದೆ, ಡ್ಯೂಟಿ ಲೇಟಾಗಿ ಮುಗೀತದೆ, 8-9 ಗಂಟೆಗೆ, 8-10 ಕಿಲೋಮೀಟ್ರ್ ಮನೆ ದೂರ ಇರ್ತದೆ, ಟೂ ವೀಲರ್ ಮೇಲೆ ಅಡ್ಡಾಡ್ತಿರ್ತಾರೆ, ಹೆಲ್ಮೆಟ್ ಯೂಸ್ ಮಾಡಲ್ಲ, ತಂಪು ಗಾಳಿ ಬಡಿತದೆ. ಇನ್ನೊಬ್ರು ಈ ಮೊದಲು ಫೋನ್ ಮಾಡಿದ್ರಲ್ಲ, ಅವರು ಅದೇ ಹೇಳ್ತಾ ಇದ್ರು. ಈ ರೀತಿ ನಾವು ನಮ್ಮ ರಕ್ಷಣೆಯನ್ನು ಸರಿಯಾಗಿ ಮಾಡಿಕೊಂಡ್ರೆ ಇವೆಲ್ಲ ತೊಂದರೆಗಳನ್ನು ನಾವು ದೂರ ಮಾಡ್ಬೋದು. ಹೌದಲ್ಲ, ನೀವು ಹೇಳಿದ್ದು ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದು, ತುಂಬ ಜನರು ಇದನ್ನ ಅರ್ಥ ಮಾಡ್ಕೋಬೇಕು. ಹೆಲ್ಮೆಟ್ ಅಂತೂ ಹಾಕಲೇಬೇಕು, ಕಿವಿಗೆ ಜೋರಾಗಿ ತಂಪು ಗಾಳಿ ಇಲ್ಲ ಬಿಸಿ ಗಾಳಿ ಯಾವುದೇ ಗಾಳಿ ಜೋರಾಗಿ ಗಾಳಿ ಬರ್ತಾ ಇದ್ರೆ ಫಾಸ್ಟಾಗಿ ಹೋಗುವಾಗ, ಈಗ ಕೆಲವೊಬ್ಬರು ಡ್ರೈವ್ ಮಾಡುವಾಗ ಹಾಗೆ ಬಲಗಡೆ ಕಿವಿಗೆ ಇಲ್ಲ ಎಡಗಡೆ ಕಿವಿಗೆ ಕಂಟಿನ್ಯೂ ಗಾಳಿ ಬರುವಂಗೆ ಡ್ರೈವಿಂಗ್ ಮಾಡ್ತಾರೆ, ಇಲ್ಲ ಟೂ ವೀಲರ್ ಡ್ರೈವ್ ಮಾಡ್ತಾರೆ, ಅವರಿಗೂ ಈ ಥರ ತೊಂದರೆಗಳು ಬರುವುದು ಸಾಮಾನ್ಯ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಾವು ತೇಜಸ್ವಿನಿ ಅಂತ ಬೆಳಗಾವಿಯಿಂದ ಮಾತಾಡೋದು. ಕೇಳಿ, ನಿಮ್ಮ ಪ್ರಶ್ನೆ. ತೇಜಸ್ವಿನಿ ಸರ್, ಈಗ ಮೊದಲ ನಮ್ಮ ಫ್ರೆಂಡ್ ಒಬ್ಬರಿಗೆ ತಲೆ ಸುತ್ತು ಬರ್ತಿತ್ತು ಮೊದಲ. ಹಾ, ಹೇಳಿ ಹೇಳಿ. ಅದನ್ನ ಆಸ್ಪತ್ರೆಗೆ ತೋರಿಸಿಂದ ಅದು ಕಡಿಮೆ ಐತ್ರಿ. ಆ ನಂತರ ಅವ್ರ ಕಿವಿ ನೋವು ಬಂತು, ಇದು ಯಾಕೆ ಬಂತಂತ. ಹಾ, ಈಗ ನಿಮ್ಮ ಫ್ರೆಂಡಲ್ಲಿ ಕಿವಿನೋವು ಬರಲಿಕ್ಕೆ ಹಿಂದ್ಗಡೆ ಆಗಿರೋ ತಲೆ ಸುತ್ತುವೇ ಕಾರಣ ಅಂತ ಹೇಳೋದು ಕಷ್ಟ ಅಲ್ಲಮ್ಮ. ಕಿವಿನೋವು ಯಾರಿಗೂ ಎನಿ ಟೈಮ್ ಬರಲಿಕ್ಕೆ ಸಾಧ್ಯತೆ ಇದೆ. ಹೌದಾ? ಒಂದಿದ್ದು ತಲೆನೋವು, ಅವರು ಸಾರಿ ತಲೆ ಸುತ್ತುವಿಕೆ ಅಂತ ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಆವಾಗ ಕಿವಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವರು ನೋಡಿರಬಹುದಲ್ವಾ ಸರ್? ತಮ್ಮ ಆಸ್ಪತ್ರೆಯಲ್ಲಿ ರಶ್ಮಿ ಅಂಗಡಿ ಅಂತ ಇದ್ದಾರೆ ನೋಡಿ ಸರ್. ರಶ್ಮಿ ಅಂಗಡಿ ಅಂತ? ಅಲ್ಲಲ್ಲ, ಹಂಗಲ್ಲಮ್ಮ, ಯಾರು ನೋಡಿದ್ರು ಅಂತಲ್ಲ, ಕಿವಿಯಲ್ಲಿ ಅವರು ನೋಡಿ ಅವರು ಮಾತ್ರೆ ಎಲ್ಲ ಕೊಟ್ಟಾಗ ಕಡಿಮೆ ಆಗಿತ್ತಲ್ವಾ? ಕಡಿಮೆ ಆಗೇ ಇಲ್ಲ ಸರ್, ಒಟ್ಟ ಕಡಿಮೆ ಆಗಿಲ್ಲ ಅವ್ರಿಗೆ. ಅಲ್ಲಮ್ಮ, ತಲೆ ಸುತ್ತುವಿಕೆ ಕಡಿಮೆ ಆಯ್ತು ಅಂದ್ರಿ? ಅದು ಕಡಿಮೆ ಆಗೈತ್ರಿ, ಇದು ಕಿವಿ ನೋವು ಕಡಿಮೆ ಆಗಿದೆ. ಹಾ, ಮತ್ತೆ ನೀವು ಬಂದು ತೋರಿಸಿದ್ರೆ ಗೊತ್ತಾಗತ್ತಲ್ಲ, ಕಿವಿ ನೋವು ತಲೆ ಸುತ್ತುವಿಕೆಯಿಂದ ಬಂತ ಹಿಂಗೇನೋ ಕೇಳಿದ್ರಲ್ಲ ನೀವು. ಹಂಗಿಲ್ಲ, ಇಲ್ಲ ಇಲ್ಲ ಇಲ್ಲ, ಹಂಗಿರ್ಲಿಕ್ಕಿಲ್ಲಮ್ಮ, ಇದ್ರು ನೀವು ಬಂದು ತೋರಿಸಿದ್ರೆ ನಾವು ನೋಡ್ತೇವಮ್ಮ. ನಿಮ್ಮ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನ್ ಮಾಡಿಸಿದ್ವಿ ಅದನ್ನ, ಅಲ್ಲಿ ಅದ್ರೊಳಗೆ ರಿಪೋರ್ಟ್ ನೊಳಗ ಏನು ಡಿಫೆಕ್ಟ್ ಇಲ್ಲ ಅಂತ ತೋರಿಸ್ತಾ ಇದೆ. ಅದು ಕರೆಕ್ಟ್, ಹೌದು, ಮೆದುಳಿನಲ್ಲಿ ಏನು ಡಿಫೆಕ್ಟ್ ಇಲ್ಲ ಅಂತ MRI ಅಲ್ಲಿ ತೋರಿಸಿರುತ್ತೆ, ಕರೆಕ್ಟ್ ಇದೆಯಲ್ಲ. ಅವರು ಡಾಕ್ಟರ್ ಹೇಳ್ತಾರ ನಿಮ್ಗೆ ಏನು ಡಿಫೆಕ್ಟ್ ತೋರಿಸ್ತಾ ಇಲ್ಲ, ನಾವು ನಿಮ್ಗೆ ಏನು ಔಷಧ ಕೊಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ಕಿವಿ ನೋವಿಗೆ ತಲೆ ಸುತ್ತುವಿಂದೋ ಕಿವಿ ನೋವಿಂದೋ? ಕಿವಿ ನೋವಿಂದ ಸರ್. ಕಿವಿ ನೋವಿಂದು ಈಗ ಕಡಿಮೆ ಆಗಿಲ್ಲ ಅಂದ್ರೆ ಬನ್ನಿ, ನಾವು ನೋಡ್ತೀವಿ, ಪರಿಶೀಲನೆ ತೋರಿಸಿದ್ವಿ ಸರ್, ನಿಮ್ಮ ಆಸ್ಪತ್ರೆಯಲ್ಲೇ ತೋರಿಸಿದ್ವಿ, MRI ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ, ಅದ್ರೊಳಗೆ ಏನು ಡಿಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಕಿವಿ ನೋವು. ಹೌದು, ಯಾಕಂದ್ರೆ ಸಿಟಿ ಸ್ಕ್ಯಾನ್ ಮತ್ತೆ MRIದಲ್ಲಿ ಶಾರೀರಿಕವಾಗಿ ಏನಾದ್ರು ಬದಲಾವಣೆ ಆದ್ರೆ ಮಾತ್ರ ಕಾಣುತ್ತೆ, ಇನ್ನು ಏನಾದ್ರು ತೊಂದರೆ ಇದ್ರೆ ನೀವು ಬಂದ್ರೆ ನಾವು ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸರ್, ತಮ್ಮ ಹತ್ರ ಬಂದಿದ್ವಿ, ಅವತ್ ನಿಮ್ದು OPD ಇದ್ದಿದ್ದಿಲ್ಲ. ಇರ್ಲಮ್ಮ, ನೀ ಬಾರಮ್ಮ, ಇನ್ನೊಂದ್ಸರಿ ಕರ್ಕೊಂಡು ಬರ್ರಿ ತೇಜಸ್ವಿನಿ, ಯಾಕಂದ್ರೆ MRI ಸ್ಕ್ಯಾನ್ ಮೆದುಳಿನ ನೋಡಿ ಹೇಳ್ತೇವೆ, ಏನೇ ಇದ್ರು ತೊಂದರೆ ನಾವು ಸಾಲ್ವ್ ಮಾಡ್ತೀವಿ. ಇನ್ನೊಂದ್ ಪ್ರಶ್ನೆ, ಈ ಬಿಸಿಲಿಗೆ ಏನಾದ್ರೂ ಕಿವಿ ನೋವು ಜಾಸ್ತಿ? ಯಾವ್ದಮ್ಮ, ಎದಕ್ಕೆ ಈ ಬಿಸಿಲು, ಬ್ಯಾಸಿಗೆ ಬಿಸಿಲಿಗ್ರಿ? ಇಲ್ಲ, ಹಂಗೆ ಕಿವಿ ನೋವು ಜಾಸ್ತಿ ಆಗುತ್ತಾ ಅಂತ ಯೂಶಲಿ ಇರೋದಿಲ್ಲಲ್ಲ, ತಂಪಿಗೆ ಯೂಶಲಿ ಆಕುಂಚನ ಆಗಿ ಕಿವಿ ನೋವು ಜಾಸ್ತಿ ಬರ್ತದೆ. ಮತ್ತೆ ಇದಕ್ಕೆ ಏನು ಸೊಲ್ಯೂಷನ್ ಸರ್? ಅಲ್ಲಿ ನೀವು ಈಗ ಬಂದು ತೋರಿಸಿದ್ರೆ ನಾವು ಪರಿಶೀಲನೆ ಮಾಡಿ ಸ್ವಲ್ಪ ನೋಡಿ ಹೇಳಲಿಕ್ಕೆ ಆಗ್ತದಲ್ಲ. ಫೈನಲ್ ತೋರಿಸಿದ್ವಿ ಸರ್, ಅವ್ರು ನಮ್ಮ ಹತ್ರ ಬರೋದಕ್ಕ ಹೋಗ್ಬೇಡ್ರಿ, ಏನು ಡಿಫೆಕ್ಟ್ ತೋರಿಸ್ತಾ ಇಲ್ಲ, ನಾವು ನಿಮ್ಗೆ ಏನು ಔಷಧ ಕೊಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರ ಪೇಷಂಟ್ ಹೇಳ್ತಾ ಇದ್ರೆ ನಮ್ಗೆ ಕಿವಿ ನೋವು ಒಂದು ಸ್ವಲ್ಪ ಕಡಿಮೆ ಆಗಿಲ್ಲ ಅಂತ. ನಾನು ನಿಮಗೆ ಬರಬೇಡ ಅಂತ ಹೇಳಿದ್ದೇನಾ? ನೀವು ಹೇಳಿಲ್ಲ ಸರ್. ಆದ್ದರಿಂದ ನೀವು ಬರಬಹುದು, ನಾನು ನೋಡ್ತೇನೆ. ಆಯ್ತು. ಹಲೋ, STM ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಹೌದು, ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನಿಂದ ಶೇಷಗಿರಿ ಅಂತ ಸರ್. ನಮಸ್ಕಾರ ಶೇಷಗಿರಿ ಅವರೇ. ನಮಸ್ಕಾರ ಸರ್. ಹಲೋ. ಹಾ, ಹೇಳ್ರಿ, ಕೇಳ್ತಾ ಇದ್ದೆ ಸರ್. ತಲೆ ನೋವು ಭಾಳ ಜೋರ ಅದ್ರಿ ಸರ್, ತಲೆ ನೋವು ಆಗೋದ್ರಿಂದ ಕಿವಿ ನೋವು ಸ್ವಲ್ಪ ನೋವು ಬರ್ತದ್ರಿ ಸರ್. ಹಾ, ಶೇಷಗಿರಿ ಅವರೇ, ಇರಲಿ, ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇರಲಿ. ಕಿವಿ ನೋವು ತಲೆನೋವಿನ ಜೊತೆಗೆ ಬರ್ತಾ ಇದೆಯಲ್ವಾ? ಹೌದ್ರಿ ಸರ್. ಮೊದಲು ತಲೆನೋವು ಬರ್ತದೆ, ಆಮೇಲೆ ಅದ್ರ ಜೊತೆಗೆ ಕಿವಿ ನೋವು ಬರಕ್ಕೆ ಶುರು ಆಗತ್ತಾ? ಆಯ್ತು. ಅದು ಕಿವಿ, ನೀವು ಅಲ್ಲಿಯ ನಿಮ್ಮ ಅಫಜಲ್ಪುರದಲ್ಲಿ ಕಿವಿ ವೈದ್ಯರಿಗೆ ತೋರಿಸಿದಿರಾ ಕಿವಿ ಮೂಗು ಗಂಟಲು? ಸ್ವಲ್ಪ ತೋರಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಮೊದಲು ನಿಮಗೆ ತಲೆನೋವು ಅಂತ ಬಂದಿದ್ದರೂ ಕಾರಣ ಕಿವಿಯಲ್ಲೇ ಇದ್ದಿರಬಹುದು. ಅದೇ ಅರ್ಧ ತಲೆನೋವು. ಹೌದೌದು, ಅರ್ಧ ತಲೆನೋವು. ಹೌದೌದು, ಅದು ಮೈಗ್ರೇನ್ ಅಂತ ಹೇಳ್ತೀವಿ, ಅರ್ಧ ತಲೆಸೂಲು ಅಂತ ಹೇಳ್ತೀವಲ್ಲ. ಸೊ ಅದಕ್ಕೇನಾದ್ರು ಕಾರಣ ಇದ್ರೆ ಅಲ್ಲಿ ಕಿವಿ ಮೂಗು ಗಂಟಲು ವೈದ್ಯರು ನೋಡಿ ಅದಕ್ಕೆ ಹೇಳಲಿಕ್ಕೆ ಆಗ್ತದ? ಇವತ್ತು ನಾವು ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ನಮಸ್ಕಾರ ಶೇಷಗಿರಿ. ನಮಸ್ಕಾರ ಸರ್. ಎಷ್ಟೇ ಆರೋಗ್ಯ ಸಂವಾದ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ನನ್ಗೆ 2 ವರ್ಷದಿಂದ ತಲೆ ಒಳಗೆ ತಣ್ಣೀರು ಅಥವಾ ಇದು ಐಸ್ ಚಿಮುಕ್ಸ್ದಂಗ ಆಗ್ತಾ ಉಂಟು, ಮುಂದ್ಗಡೆಯಿಂದ ಹಿಂದ್ಗಡೆ ತನಕನು ಆಗ್ತಾ ಉಂಟು. ಏನ್ ಹೇಳಿದ್ರು? ಐಸ್ ಐಸ್ ಆಗ್ತಂಗೆ ಆಗ್ತದಂತ ಅವ್ರಿಗೆ? ತಂಪು ಆಗ್ತಾ ಉಂಟು. ಚಳಿಗಾಲ ಬಿಟ್ಟ ನಂತರ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ತಲೆ ಸುತ್ತುವಿಕೆ ಇದೆಯೇನಮ್ಮ? ತಲೆ ಸುತ್ತ ಸ್ವಲ್ಪ ಕಡಿಮೆ ಚೂರ್ ಚೂರ್ ಉಂಟು. ಕಿವಿಯಲ್ಲಿ ತಂಪು ಬಹಳ ಅನಿಸ್ತದ? ತಲೆ ಒಳಗೆ ನೆತ್ತಿಯಿಂದ ಹಿಂದ್ಗಡೆ ತನಕನು ಇರ್ತದೆ, ಫುಲ್ ಐಸ್ ತಿನ್ಸ್ದಂಗ ಆಗ್ತಾ ಇರ್ತದೆ, ಸಂಜೆ ಟೈಮ್ ಜಾಸ್ತಿ ಇರ್ತದೆ. ಆಯುಷ್ ಗಿಡಿನೆಸ್ ಇಸ್ಟಲ್ಲಿ ತಲೆ ಸುತ್ತುವಿಕೆ. ಈಗ ವಯಸ್ಸೆಷ್ಟಮ್ಮ? ವಯಸ್ಸು 40. 40, ಓಕೆ. ಈಗ ಕೆಲವೊಂದು ಸೂಕ್ಷ್ಮವಾಗಿ ಪರ್ಸನಲ್ ಆಗಿ ಕೆಲವೊಂದು ವಿಷಯಗಳನ್ನು ಕೇಳಬೇಕಾಗ್ತದೆ, ಹೆಲ್ತ್ ರಿಲೇಟೆಡ್ ಇರ್ತದೆ ಅದು. ಯಾಕಂದರೆ ಈಗ ಲೇಡೀಸಲ್ಲಿ ಕೆಲವೊಮ್ಮೆ ಹಾರ್ಮೋನ್ ಬದಲಾವಣೆಗಳು ಆಗ್ತಿರ್ತವೆ, ಹೌದಲ್ಲ? ಮುಟ್ಟು ನಿಲ್ಲು ವಯಸ್ಸು ಅದು ಬಂದಾಗ ಕೆಲವೊಮ್ಮೆ ಬದಲಾವಣೆಗಳು ಆಗ್ತಿರ್ತವೆ. ಆದರೆ ಒಮ್ಮೆಲೆ ಈ ಥರ ಡೈರೆಕ್ಟಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಹೌದಲ್ಲ? ಪರಿಶೀಲನೆ ಮಾಡಿ ನೋಡೇ ಹೇಳಬೇಕಾಗ್ತದೆ. ಮೂಗಿನಿಂದ ಉಸಿರಾಟಕ್ಕೆ ಇಲ್ಲ ಸೈನಸ್ ಏನಾದ್ರು ತೊಂದರೆಗಳಿದಾವೆ ನಿಮಗೆ? ಕೆಲವೊಬ್ಬ ಇಲ್ಲಲ್ಲ. ತಂಪು ಗಾಳಿ ಇಲ್ಲ, ತಂಪು ನೀರು ಸ್ನಾನ ಮಾಡಿದಾಗ ಜಾಸ್ತಿ ಆಗುತ್ತೋ, ಇನ್ನು ಏನೇ ಇಲ್ಲದಿದ್ದರೂ ತಂಪು ಅನಿಸ್ತಾ ಇರ್ತದೆ? ಈ ಟೈಮ್ ಸ್ವಲ್ಪ ಜಾಸ್ತಿ ಅನಿಸ್ತದೆ. ನಿದ್ದೆ ಮಾಡೋ ತನಕ ಫುಲ್ ಐಸ್ ತರಾನೇ ಆಗ್ತಾ ಇರುತ್ತೆ, ಅಷ್ಟೇ. ಐಸ್ ತರ ಅನಿಸ್ತದ ತಂಪು? ಅಚ್ಛಾ. ಆಮೇಲೆ ನಿದ್ದೆ ಅದರಿಂದ ಡಿಸ್ಟರ್ಬ್ ಆಗ್ತದ? ಇಲ್ಲ ಇಲ್ಲ, ಆಗುವುದಿಲ್ಲ. ಸೊ ಹಾಗಿದ್ರೆ ಏನೋ ಮೇಜರ್ ಕಾಯಿಲೆ ಇರೋದು ಅಷ್ಟೊಂದು ಸಾಧ್ಯತೆ ಇಲ್ಲ. ಯಾಕಂದರೆ ನೀವು ಹೇಳೋ ಸಿಂಪ್ಟಮ್ ಅಷ್ಟೊಂದು ನಾವೇನು ಹೇಳ್ತೀವಲ್ಲ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಮಾತ್ರ ಅಲ್ಲ. ಆದರೂ ನೀವು ಅಲ್ಲಿ ಎಲ್ಲೇ ಹತ್ತಿರದಲ್ಲಿ ಕಿವಿಮೂಗು ವೈದ್ಯರಿಗೂ ತೋರಿಸ್ಕೋಬೋದು. ಎಸ್ ಡಿ ಎಮ್ಗೆ ಬಂದರೆ ನಾವು ನೋಡ್ತೀವಿ, ಮುಂದೆ ಹೋಗಿ ಏನಾದ್ರು ತೊಂದರೆ ಆಗೋದಿದ್ರು ಮೊದಲೇ ನೋಡಿ ನಾವು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಆಗ್ತದಮ್ಮ. ನಮಸ್ಕಾರಮ್ಮ. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ರೀ, ನಾವು ಇಲ್ಲಿ ಗದಗ ಜಿಲ್ಲೆ ನರಗುಂದ ತಾಲೂಕು ಚಿಕ್ಕನರಗುಂದಿಂದ. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಮೃತ್ಯುಂಜಯ ಅಂತ. ನಮಸ್ಕಾರ ಮೃತ್ಯುಂಜಯ ಅವ್ರೆ. ನಮಸ್ಕಾರ. ಸ್ವಲ್ಪ ರೆಡಿ ಆಗ್ತಾಯಿಲ್ಲಪ್ಪ ಸರ್. ನಾವು ಬ್ಲೈಂಡ್ ಅದೇವ್ರಿ. ಓಕೆ, ಹೇಳಿ. ರಾತ್ರಿ ಹೊತ್ತಿನೊಳಗ ನಮ್ಗೊಂದ್ ಸ್ವಲ್ಪ ಚೆಲ್ಲು ಭಯಂಕರ ಬಂದು ತಲಿ ಭಯಂಕರ ಸುತ್ತಂಗಾಗಿ ಆ ನಂತರ ಕೈ ಕಾಲು ಭಯಂಕರ ಹರಿತಾವ್ರಿ. ರಾತ್ರಿ ಹೊತ್ತು ಇದೆಲ್ಲ? ರಾತ್ರಿ ಹೊತ್ತಿನ್ಯಾರಿ. ಆ ನಂತರ ನಾವು ಎಲ್ಲಿ ಮೊದಲ ಶರೀರ ಶ್ರಮದಾನ ಇತ್ತು ಯಾಕ ಇಳ್ಗನ್ ಹೊಕ್ಕಿದ್ದವ್ರಿ ನಮಗ. ಡೇ ಡ್ಯೂಟಿ ಮಾಡ್ತಿದ್ದೀವಿ, ಹೊಲ್ಕ ಮನೆಗೆ ಅಡ್ಡಾಡ್ತಿದ್ದೀವ್ರಿ. ಆದ್ರೆ ಈಗ ಡೇನು ಇಲ್ಲ ನೈಟ್ನು ಇಲ್ರಿ, ಫುಲ್ ಬ್ಲೈಂಡ್ ಆಗಿಬಿಟ್ಟಿದ್ವಿ. ಎಷ್ಟು ವಯಸ್ಸು ಮೃತ್ಯುಂಜಯ ರೀ ನಿಮ್ದು? ನಮ್ದು ಈಗ 46 ವಯಸ್ಸು ರೀ. ಅಚ್ಚಾ, ಬ್ಲೈಂಡ್ ಏನು ಕಾರಣ ಆಯ್ತು? ಅದು ಇಳ್ಗನ್ ಅಂತಂದು ಹೋಗಿರಿ, ಅದು ಹಗಲು ಹೊತ್ತ ಕಾಣ್ತಿದ್ದು ರೀ. ಈಗ ಹಗಲಿನೂ ಕಾಣೋದಿಲ್ಲ ರಾತ್ರಿನೂ ಕಾಣೋದಿಲ್ಲ ರೀ. ಓದಾಕ ಬರೆಯಾಕ ಅಂಕರು ದಯವಿಟ್ಟು ಕಣ್ಣಿನ ವೈದ್ಯರಿಗೆ ತೋರಿಸಿ ಅದ್ರದ್ದು ಏನು ಕೇಳಿದಿರಾ ಏನಾಯ್ತು ಅಂತ? ತೋರ್ಸ್ಯಾವ್ರಿ, ಅವು ಕಣ್ಣಿನ ಹಿಂಭಾಗದೊಳಗ ಒಂದು ನರ ವೀಕ್ನೆಸ್ ಅದಾವು. ಅದು 0.8 ದೃಷ್ಟಿ ಇದೈತೆ ನಿಮ್ಗ. ಮಾನ್ಭತಿ ಐತಿ. ಅದಕ್ಕೆ ಏನ್ ಮಾಡಾಕ್ ಬರೋದಿಲ್ಲ, ಏನು ನೀವು ಮಾಡಾಕ್ ಹೋಗ್ಬೇಡ್ರಿ, ಸೇಫ್ಟಿ ಆಗಿ ಮನಿ ಒಳಗ ಕುಂದ್ರಿ. ಹೌದ್ ಹೌದ್, ನಾ ಅರ್ಥ ಮಾಡ್ಕೊಳ್ತೀನಿ. ಅದು ನನ್ನ ಸ್ಪೆಷಾಲಿಟಿ ಆಗುದಲ್ಲ, ಕಣ್ಣಿನ ಡಾಕ್ಟರ್ ಎದ್ದು ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಗೆ ರಾತ್ರಿ ಹೊತ್ತು ಒಮ್ಮೆಲೆ ತಲೆನೋವು ಬಂದು ತಲೆ ಸುತ್ತುವಿಕೆ ಬರ್ತದೋ ಏನೋ, ಬರೀ ತಲೆನೋವು ಬಂದು ಕೈಕಾಲು ಹರಿತಾವ ಹಿಂಗ ಅಂದ್ರಲ್ಲ ನೀವು? ಹ್ಞೂ, ಕೈ ಅಂದ್ರ ಒಣ್ಯಕ ತಲೆನೋವು ಬರ್ತದ್ರಿ. ಹ್ಮ್, ಆ ನಂತರ ಜೋಲ್ ಜೋಲ್ ಹೋದಂಗ ಜೋಲ್ ಜೋಲ್ ಬಂದು. ಇದರ ಮೃತ್ಯುಂಜಯ ಅವರೇ, ನೀವು ಒಂದು ಮಾತು ಒಂದು ಕೆಲಸ ಮಾಡಿ, ಇದು ಡೈರೆಕ್ಟ್ಲಿ ಕಿವಿಗೆ ಸಂಬಂಧಪಟ್ಟದ್ದು ಇರಲಿಕ್ಕಿಲ್ಲ. ಫಿಸಿಷಿಯನ್, ಎಮ್ ಡಿ ಫಿಸಿಷಿಯನ್ ಒಬ್ಬರಿಗೆ ಕ್ವಾಲಿಫೈಡ್ ಡಾಕ್ಟ್ರಿಗೆ ತೋರಿಸಿ ದಯವಿಟ್ಟು ಡೀಟೇಲ್ ನಿಮ್ಮದು ಚೆಕಪ್ ಮಾಡಿಸೋದು ಒಳ್ಳೆಯದು. ನೀವೇನು ಹೇಳ್ತಾ ಇದ್ರಿ, ರಾತ್ರಿ ಹೊತ್ತು ಮಾತ್ರ ಈ ಥರ ತಲೆನೋವು ಒಮ್ಮೆಲೆ ಬಂದು ಜೋಲಿ ಹೋದಂಗಾಗಿ ಕೈಕಾಲು ಹರಿತಾವ. ಸೊ ಸ್ವಲ್ಪ ಅದನ್ನು ಡೀಟೇಲ್ ಆಗಿ ಅವರು ಬಿ ಪಿ, ಶುಗರು, ಪಲ್ಸ್ ಎಲ್ಲ ನೋಡಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಒಳ್ಳೆಯದು. ಕಿವಿದು ತೋರಿಸ್ಬೇಕು. ಧನ್ಯವಾದ ಮೃತ್ಯುಂಜಯ್. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ಸರ್. ನಮಸ್ಕಾರ ರೀ, ಡಾಕ್ಟ್ರಿಗೆ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಸರ್ ಒಂದು ಪ್ರಶ್ನೆ ಇದೆ, ನಾವು ಬೆಳಗಾವಿ ಮಾತಾಡೋದು ಸರ್, ಶಂಕರ್ ಸರ್ ಅಂತೇಳಿ. ಹೇಳಿ ಸರ್ ಶಂಕರ್ ಅವರು. ಒಂದೇದು ಸರ್, ಈ ಉಸಿರಾಟ ಪ್ರಕ್ರಿಯೆ ಹೆಚ್ಚು ಕಡಿಮೆ ಆದ್ರೆ ತಲೆನೋವು ಬರ್ತದೇನು ಅಂತೇಳಿ. ನಮ್ ಹೇಳಿ, ಉಸಿರಾಟ ಪ್ರಕ್ರಿಯೆ ಸರ್. ಈಗ ಹೌದು, ನಾಸ್ಟಿಲ್ಸ್ ಅಲ್ಲ ಸರ್, ಎರಡು ನಾಸ್ಟಿಲ್ಸ್ ದಿಂದ ಉಸಿರಾಟ ಮಾಡ್ಬೇಕು ಅಥವಾ ಈ ಕೆಲವೊಂದು ತೊಂದರೆ ಇರ್ತದೆ. ಅದ್ರ ಬಗ್ಗೆ ಹೇಳ್ತೇನೆ. ಒಂದೇ ಪ್ರಶ್ನೆ, ತಲೆನೋವು ಬರ್ತದೇನಂತೇಳಿ ಸರ್. ಎರಡನೇ ಪ್ರಶ್ನೆ ಅಷ್ಟೇನಾ? ಓಕೆ. ಈಗ ಕೆಲವೊಬ್ಬರಿಗೆ ಇಲ್ಲಿ ಮೂಗಿನಲ್ಲಿ ಎಲುಬು ಡೊಂಕಾಗಿರ್ತದೆ. ಹೌದು ಹೌದು ಹೌದು. ಅವರು ಒಂದೇ ನಾಸ್ಟಿಲ್ಸ್, ಒನ್ ಸೈಡ್ ನಾಸ್ಟಿಲ್ ದಿಂದ ಉಸಿರಾಟ ಮಾಡ್ತಿರ್ತಾರ, ಅದರಿಂದ ಕೂಡ ತಲೆನೋವು ಬರ್ತದೇನ? ಹೌದು, ನಿಜ, ಅದು ಕರೆಕ್ಟು. ಉಸಿರಾಟದಲ್ಲಿ ವ್ಯತ್ಯಯ ಆದರೆ, ಮೂಗಿನಿಂದ ಉಸಿರಾಟದ ವ್ಯತ್ಯಯ ಆದರೆ, ಎಲುಬಿನಲ್ಲಿ ಮೂಗಿನಲ್ಲಿ ಎಲುಬು ಡೊಂಕ ಇದ್ದರೆ ತಲೆನೋವಿಗೆ ಕಾರಣ ಆಗಬಹುದು. ಯಾಕಂದರೆ ಬರೀ ಉಸಿರಾಟ ಅಂತಲ್ಲ, ಉಸಿರಾಟ ಅಫ್ಕೋರ್ಸ್ ಅವ್ರದ್ದು ಡಿಸ್ಟರ್ಬ್ ಆಗಿರುತ್ತೆ, ರಾತ್ರಿ ನಿದ್ದೆನೂ ಸರಿಯಾಗಿರ್ಲಿಕ್ಕಿಲ್ಲ, ಉಸಿರಾಟ ಬಾಯಿಂದ ಆಗಿರುತ್ತೆ, ಇದೊಂದು ಇರುತ್ತೆ. ಪ್ಲಸ್ ಮೂಗಿನಲ್ಲಿ ಒಳಗೆ ಆ ಎಲುಬು ಏನು ಡೊಂಕಾಗಿರುತ್ತೆ, ಅದು ಡೊಂಕಾಗಿ ಒಂದು ಯಾವುದೋ ಒಂದು ನರಕ್ಕೆ ಟಚ್ ಆಗ್ತಿರ್ತದೆ ಕೆಲವೊಮ್ಮೆ, ಆ ನರ ಅಲ್ಲಿ ಸ್ಟಿಮ್ಯುಲೇಟ್ ಆಗಿ ತಲೆನೋವು ಬರ್ತಿರ್ತದೆ. ನಿಮ್ ಪ್ರಶ್ನೆ ಕರೆಕ್ಟ್ ಇದೆ ಸರ್. ಈಗ ಇನ್ನೊಂದು ಸರ್, ಈಗ ಹೇಳಿ, ಕೆಲವೊಂದು ತೊಂದರೆ ಇದ್ದಾಗ ಸರ್, ಈ ನಾಸ್ಟಿಲ್ ಇರ್ತದಲ್ಲ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್, ಎರಡು ಸಮಾನವಾಗಿ ಉಸಿರಾಟ ಮಾಡಬೇಕು, ಅದು ಹೇಗೆ ಸರ್? ಇದು ನಮ್ಮ ಆಯುರ್ವೇದದಲ್ಲಿ ಎಷ್ಟು ವರ್ಷಗಳಿಂದ ನಮ್ಮ ಇದು ಅನುಲೋಮ ವಿಲೋಮ ಏನಿದೆಯಲ್ಲ, ನೀವೇ ಯಾರೇ ನೋಟಿಸ್ ಮಾಡಿದ್ರು ನಾರ್ಮಲ್ ಪರ್ಸನ್, ನಾವು ದಿನದಲ್ಲಿ ಒಂದು 4-5-7 ಗಂಟೆ ಒಂದು ನಾಸ್ಟ್ರಿಲಿಂದ ಪ್ರಾಮುಖ್ಯವಾಗಿ ಉಸಿರಾಡ್ತಿರ್ತೀವಿ. ನಾವೇ ನೋಟಿಸ್ ಮಾಡ್ಬೋದು ಇದನ್ನ, ಲಕ್ಷ ಕೊಟ್ಟರೆ ಬರ್ತದೆ. ಹಾಂ, ಸ್ವಲ್ಪ ತಾಸಾದ್ಮೇಲೆ ಆ ಕಡೆ ಹೋಗ್ತದೆ. ಇರಲಿ, ಇವತ್ತು ನಾವು ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ನೀವು ಕೇಳಿದ್ದು ಕರೆಕ್ಟ್ ಅದ, ಎರಡೂ ಮೂಗಿನಿಂದ ಕಂಟಿನ್ಯೂ ಉಸಿರಾಟ ಮಾಡಬೇಕಂತ ಇಲ್ಲ. ಸರಿ ಸರ್, ನಮಸ್ಕಾರ. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಸಮಯ ಮಾತ್ರ. ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಿ? ಹೌದು. ಆದರೆ ಸಮಯ ಕೇಳಿದ್ರೆ, ತಲೆ ಸುತ್ತುವಿಕೆ ಈ ವಿಷಯವಾಗಿ ಇದುವರೆಗೆ ನಿಮ್ಮ ಜೊತೆ ಚರ್ಚಿಸಿದರು ಡಾಕ್ಟರ್ ರಘುನಾಥ್ ಶಾನ್ಬಾಗ್ ಅವರು. ವಾರದ ಎಲ್ಲ ದಿನಗಳಲ್ಲಿ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ, ಕಿವಿ ಮೂಗು ಗಂಟಲು ವೈದ್ಯರು ಲಭ್ಯ ಇರ್ತಾರೆ, ನಾನೇ ಅಂತಲ್ಲ. ಅವರ ವಿಭಾಗದಲ್ಲಿ ತಜ್ಞರು ಖಂಡಿತವಾಗಲೂ ಲಭ್ಯ ಇರ್ತಾರೆ ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇನ್ನು ದೂರವಾಣಿ ಸಂಖ್ಯೆ 0836-7-7-7-7-7. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ ಅದೇ 0836-7477-7-7-7. ಇನ್ನು ಗಮನಿಸಿ, ಈ ವಾರದ ಪ್ರಶ್ನೆ, ತಲೆ ಸುತ್ತುವಿಕೆಗೆ ಸಾಮಾನ್ಯ ಕಾರಣಗಳೇನು? ಪ್ರಶ್ನೆ ಇನ್ನೊಂದು ಸಾರಿ, ತಲೆ ಸುತ್ತುವಿಕೆಗೆ ಸಾಮಾನ್ಯ ಕಾರಣಗಳೇನು? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ಮಾರ್ಚ್ 3 ಕೇಳಿದ ಪ್ರಶ್ನೆ, ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳಿಗೆ ಯಾವಾಗ ನೀವು ವೈದ್ಯರನ್ನು ಸಂಪರ್ಕಿಸಬೇಕು? ಇದಕ್ಕೆ ಸರಿಯಾದ ಉತ್ತರ, ಸಿಡುಗುತನ, ನಿದ್ರಾಹೀನತೆ, ಒಂಟಿತನ, ಭಯ, ತಲೆನೋವು, ಬೇಸರ, ಅಳುವುದು, ಇವೆಲ್ಲವೂ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳು. ಇಂಥ ಸಮಸ್ಯೆಗಳು ಕಂಡುಬಂದ 1 ವಾರದಿಂದ 15 ದಿನಗಳ ಒಳಗೆ ವೈದ್ಯರನ್ನು ಸಂಪರ್ಕಿಸಬೇಕು. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ರಾಮಪ್ಪ ಮೂಕಪ್ಪ ಬೋವಿ, ಪೋಸ್ಟ್ ಗುಟ್ಟೂರು, ತಾಲೂಕು ಹರಿಹರ, ಜಿಲ್ಲೆ ದಾವಣಗೆರೆ. ರಾಮಪ್ಪ ಬೋವಿ ಇವರಿಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಗಮನಿಸಿ, ಮುಂದಿನ ವಾರದ ವಿಷಯ ಬಾಯಿಯ ಪರಿಪೂರ್ಣ ಆರೋಗ್ಯ. ಈ ವಿಷಯವಾಗಿ ನಿಮ್ಮೊಂದಿಗೆ ಇರಲಿದ್ದಾರೆ ಎಸ್ ಡಿ ಎಂ ದಂತ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಪ್ರೀತಾ ಶೆಟ್ಟಿಯವರು. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರಿಗೆ ಹಾಗೂ ಪ್ರಶ್ನೆಗಳನ್ನು ಕೇಳಿದ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಅರುಣ್ ನಾಯ್ಕರವರೇ, ಮತ್ತು ಕೇಳುಗರಿಗೆ ಆಲ್ಸೋ ಒಳ್ಳೆ ಪ್ರಶ್ನೆಗಳು. ಧನ್ಯವಾದಗಳು. ನಮಸ್ಕಾರ.